ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳ ಆರೋಗ್ಯ ಕಾಳಜಿ ಮತ್ತು ನಿರ್ವಹಣೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೈನ್ ಅವರೊಂದಿಗೆ ಸಂದರ್ಶನ ಕೇಳಿಬಂದ್ರೆ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಹೆಸರು ಕಾಳು ಜವರಿ ಸ್ಥಳೀಯ ಕ್ವಿಂಟಲ್ ಕನಿಷ್ಠ 3,150 ಗರಿಷ್ಠ 4,525 ರೂಪಾಯಿಗಳು. ಈರುಳ್ಳಿ 825 1,055 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,959 2,259 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 5,550 5,812 ರೂಪಾಯಿಗಳು. ಇನ್ನು ತೊಗರಿ ಕೆಂಪು 5,855 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಲಿಂಕ್ಸ್ ಗುರು ಇವರು ಕಳಿಸಿರುವ ಪೇಟೆ ಧಾರಣೆ. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಲ್ ಕನಿಷ್ಠ 5,725 ಗರಿಷ್ಠ 6,000 ರೂಪಾಯಿಗಳು. ತೊಗರಿ ಕನಿಷ್ಠ 5,505 6,400 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ಸ್ ಗುರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನ ಕೇಳ್ಬಂದ್ರೆ. ಇನ್ನು ಮುಂದೆ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನ ಕ್ವಿಂಟಲ್ ಪ್ರಮಾಣದಲ್ಲಿ. ಕಡಲೆಕಾಳು ಆವರೇಜ್ ಕನಿಷ್ಠ